ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಕೇಳಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ನಿಟ್ಟಾಳಿ ಗ್ರಾಮದ ಶ್ರೀ ಶರಣಪ್ಪ ಬಿ ಕರಿಗಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟ್ಟಾಲಿ ಗ್ರಾಮದ ರೈತರು ಶರಣಪ್ಪ ಅನ್ನೋರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ ಅಂತ. ಶರಣಪ್ಪರೇ ನಮಸ್ಕಾರ. ನಮಸ್ಕಾರ ಸರ್. ಶರಣಪ್ಪರೇ, ನಿಮ್ಮ ಕೃಷಿ ಭೂಮಿ ಎಷ್ಟು ಎಕರೆ ಇದೆ? 15 ಎಕರೆ ಇದೆ ಸರ್. ಹಾಂ, ಏನೇನು ಮಾಡ್ತೀರಿ ಶರಣಪ್ಪರೇ? ನಾವು ಸರ ಶೇಂಗಾ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಸುರ್ಪಾನ ಬೆಳಿತೀವಿ, ಮತ್ತು ತರಕಾರಿ ಬೆಳಿತೀವಿ ಸರ್. ಓ, ಮತ್ತೆ ಸೀಡ್ಸ್ ಮಾಡ್ತೀವಿ ಸರ್ ನಾವು. ಹೌದಾ? ಸೀಡ್ಸ್. ಎಷ್ಟು ಜನ ಇದ್ದೀರಿ ನೀವು ಕೃಷಿ ಮಾಡ್ತಾ ಇರೋರು ನಿಮ್ಮ ಮನೆಯಲ್ಲಿ? ನಮ್ಮಲ್ಲಿ ಸರ 6 ಜನ ಇದೀವಿ ಸರ್. ನಾವು ಅಣ್ಣ ತಮ್ಮಂದ್ರು, ಅಣ್ಣ ತಮ್ಮಳವರು ಇಬ್ಬರು ಇದೀವಿ ಸರ್. ಹ್ಞೂ, ನಮ್ಮ ಹೆಣ್ಮಕ್ಳು ಸಹ ಕುಟುಂಬ ಎಲ್ಲ ಸೇರಿ 6 ಜನ ಆಗ್ತೀರಿ? 6 ಜನ ಸರ್. ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಇದ್ದೀರಾ? ಹ್ಞೂ ಸರ್, ಒಟ್ಟಿಗೆ ಇದೀವಿ ನಾವು. ಹ್ಞೂ ಹ್ಞೂ. 15 ಎಕರೆ ಭೂಮಿ ನೀವಿಬ್ಬರು ಕೃಷಿ ಮಾಡ್ತಾ ಇದ್ರಿ? ಹ್ಞೂ ತಮ್ಮಂದ್ರು. ಹ್ಞೂ ಸರ್, ಇಬ್ರು ಕಲ್ತ ಮಾಡ್ತೀವಿ. ಹಂಚಿಕೆ ಮಾಡ್ಕೊಂಡಿಲ್ಲ ಏನು? ಇಲ್ಲ ಸರ್, ಎಲ್ಲರೂ ಒಟ್ಟಿಗೆ ಜೀವನ ಒಟ್ಟಿಗೆ ಜೀವನ ಮಾಡಕತ್ತೀವಿ. ಹ್ಞೂ, ಕೂಡು ಕುಟುಂಬ ಒಳ್ಳೆಯದು. ಹ್ಞೂ ಸರ್. ಹ್ಞೂ ಹ್ಞೂ. ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಯಾವ ಬೆಳೆ ನಿಮಗೆ ಒಟ್ಟು ಲಾಭ ತಂದು ಕೊಡುತ್ತೆ? ನಮಗೆ ಸರ ಸುರ್ಪಾನ, ಮೆಕ್ಕೆಜೋಳ ಸರ. ಹ್ಞೂ, ಮತ್ತು ಸೀಡ್ಸ್ ಒಂದು ಮಾಡ್ತೀವಿ ಸರ್ ನಾವು ಅದ್ರಾಗ. ಹಾಂ, ಸಣ್ಣ ಪುಟ್ಟ ಇದನ್ನ ಮಡ್ಕ್ಯಂದ್ ಸರ್. ಹ್ಞೂ, ಮೆಸ್ ತಂಬಾಕಂಟೆ ಐತೆ, ಸಣ್ಣಾಗಿ ಮಡ್ಕ್ಯಂದು ಆ ಮೆಸ್ ಒಂದಿಷ್ಟು. ಈಗ ಯಾವುದು ನಿಮಗೆ ಕಾಂಚನ? ಕಾಂಚನ ಮೆಸ್ ಸರ್, ಸೀಡಿಂದ. ಸೀಡ್ಸಿಂದ ನಮ್ದು. ಹಾಂ ಹಾಂ. ಹಿಂದೆ ನೀವು ಏನು ಬೆಳೀತಾ ಇದ್ರಲ್ಲ ಅದಕ್ಕಿಂತ ಇದು ಹಾಂ ಚೆನ್ನಾಗಿ ಸರ್, ದುಡ್ಡು ತಂದು ಕೊಡುತ್ತೆ. ಹ್ಞೂ ಸರ, ಹಿಂದೆಲ್ಲ ನಾವು ಸಣ್ಣರಿಂದ ಅದ್ರಾಗ ಬಂದೀವಿ ಸರ್. ನಾವು ಅಪ್ಪವ್ರು ಅದ್ರಾಗ ಕಲಿಸಿ ಮಾಡ್ರೆ ನಮ್ಗೆ. ನಾವು ಮತ್ತೆ ಹಂಗಾಗಿ ನಮ್ಗೆ ಏನಿದೆ ಈಗ ಸೀಡ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಯಾವಾಗಲಿಂದ ಸರ್? ನಾವು ಒಂದು 15-18 ವರ್ಷ ಸರ್ ನಾವು ಸೀಡ್ಸ್ ಮಾಡಿ ಸೀಡ್ಸ್ ಮಾಡೋಕತ್ತೆ. ಓಹೋ. ಯಾವ್ಯಾವ ಸೀಡ್ಸ್ ಮಾಡ್ತಾಯಿದ್ರಿ ನೀವು ಸರ? ಚಿಲ್ಲಿ ಸರ, ಟಮಾಟಿ ಸರ, ಕಲ್ಲಂಗಡಿ ಸರ, ಇಂಥವು ಪ್ಲಾಟು ಮಾಡ್ತೀವಿ ಸರ್ ನಾವು. ಈಗ ಸೀಡ್ಸ್ ಎಷ್ಟು ಅವಧಿಯ ಕೆಲಸ ಇದು? ಅದು ಸರ 4 ತಿಂಗಳ ಅವಧಿ ಐತೆ ಸರ್. ಅದಕ್ಕೆ ಎಲ್ಲ ಬೆಳೆಗೂ ಒಂದೇ ರೀತಿನ? ಹ್ಞೂ, ಟಮಾಟಿ 4 ತಿಂಗಳು ಸರ, ಮೆಸ್ 4 ತಿಂಗಳು ಸರ, ಕಲ್ಲಂಗಡಿ ಬರೇ 40 ದಿನ ಸರ್. ಅದು 40 ದಿನದ್ದು? ಹ್ಞೂ ಸರ್. ಓಹೋ. 40 ದಿನದಲ್ಲಿ ಪ್ಯಾಕೆಟ್ ಹಾಕಿ ಸರ, ಇನ್ನು 40 ದಿನದಲ್ಲಿ ಕಟ್ಟಿಂಗ್ ಆಗುತ್ತೆ ಸರ್. ಓ, 80 ದಿನದಲ್ಲಿ ಕಲ್ಲಂಗಡಿ ಸರ್. ಕಲ್ಲಂಗಡಿ. ಆಮೇಲೆ ಬೇರೆ ಏನು ಮಾಡಿಲ್ಲ ಸರ್, ನಾವು ಅವನ್ನ ಮಾಡ್ತೀವಿ. ಈಗ ಸೀಡ್ಸ್ ಪ್ರಕ್ರಿಯೆ ಶುರುವಾಗೋದು ಹೇಗೆ? ನನಗೊಂದಿಷ್ಟು ಸಣ್ಣ ಪುಟ್ಟ ಭೂಮಿ ಇದೆಯಪ್ಪ, ನಾನು ಸೀಡ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಏನು ಮಾಡಬೇಕು ಫಸ್ಟು ಸರ್? ಹೊಲದಲ್ಲಿ ಸ್ವಲ್ಪ ನೀರು ಇರಬೇಕು ಸರ್. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ನೀರು? ಕಡೆಗೆ ನಾವು ಒಂದು ಸೀಡ್ಸ್ ಮಾಡ್ತೀವಿ ಅಂದರೆ ಕಡೆಗೆ ಒಂದು 1.5 ಇಂಚ್ ನೀರು ಇರ್ಬೇಕು ಸರ್. ಹಾಂ ಹಾಂ. 1.5 ಇಂಚ್ ನೀರು ಇದ್ರೆ ಸರ ಮತ್ತು ಚೆನ್ನಾಗಿ ಭೂಮಿ ಅದ ಮಡ್ಕ್ಯಂದು ಸರ, ಒಂದು ಈಗ ಮೆಸ್ ರೆಡಿ ಮಾಡ್ಕೊಂಡು. ಎಷ್ಟು ಸೈಜ್ ಭೂಮಿ ಸಾಕು ಸರ್? 80-100 ಸರ. ಸಾಕಷ್ಟು ಸಾಕು ಸರ್, ಒಂದು ಮೆಸ್ ಮಾಡೋಕೆ 80-100 ಸಾಕು. ಹ್ಞೂ ಹ್ಞೂ. ಅನ್ನ ಚೆನ್ನಾಗಿ ಗೊಬ್ಬರ ಗುಡಿ ಹಾಕ್ಯಂದು ಸರ, ಬ್ರೆಡ್ ಮಾಡ್ಕ್ಯಂದು ಸರ, ಸೀಟ್ ಹಾಕ್ಯಂದು ಸರ, ಅಗಿ ಹಚ್ಬೇಕು ಸರ. ಹ್ಞೂ ಹ್ಞೂ ಹ್ಞೂ. ಆಮ್ಯಾಕೆ ನಮ್ಗೆ ಎಣ್ಣೆ ಮುಂದೆ ಸ್ವಲ್ಪ ದಿವಸ 20-15 ದಿನದಾಗ ಮುಂದಾಗ ಎಣ್ಣೆ ಔಷಧ ಗೊಬ್ಬರ ಕೊಟ್ಕೊಂತ ಹೋದಾಗಲಿ ಸರ 2.5 ತಿಂಗಳಿಂದ 3 ತಿಂಗಳಿಗೆ ಕ್ರಾಸಿಂಗ್ ಚಲೋ ಸರ್. ಚಲೋ ಆಗ್ತಿತ್ತು. ಹ್ಞೂ ಸರ್.

ಅದ ಸರ್, ನಾವು ಈಗ ಕಂಡ ಹುಳಿ ಅಂತದ್ದು ಎಲ್ಲಿ ತಿಪ್ಪಿಗೆ ಎತ್ತಾಗಾರ ಹೋಗಿ ತಗೊಂಡೋಗಿ ಒಯ್ಯಲ್ ಸರ. ಹೌದು, ನಾವು ಹೆಂಗಂದ್ ಸರ, ಹೊಲ ಭೂಮಿ ಸ್ವಲ್ಪ ಇದಾಗುತ್ತೆ ಸರ್, ಮೆದುವಾಗಿ ಸತ್ತು ಹೋಗುತ್ತೆ ಸರ್, ಹಂಗಾಗಿ ಹೊಲದಲ್ಲೇ ಹೋಗಿಬಿಡ್ತೀವಿ ಸರ್ ನಾವು. ಆಮೇಲೆ ಬೀಜದಲ್ಲಿ ಕಳಪೆ ಆಗೋದು, ಆದ್ಮೇಲೆ ಸುಮಾರು ಬೀಜಗಳು ಆಗೋದು, ಇಂಥದ್ದೆಲ್ಲ ಆಗ್ತದ ಹೇಗೆ? ಎಲ್ಲರೂ ಒಳ್ಳೆ ಕ್ವಾಲಿಟಿನೂ ಬರ ಸರ. ಏನ ಮತ್ತೆ ಅತಿ ಜಾಸ್ತಿ ಮಳೆ ಆದ ಸರ, ಸ್ವಲ್ಪ ಕೆಂಪುನ ಆಗ್ಬೋದು ಸರ ನಮಗೆ. ಈಗ ಆ ರೀತಿ ಬೀಜ ಕಳಪೆ ಆಯಿತು ಅಂದರೆ ಕಂಪ್ನಿಯವರು ನಿಮ್ಮ ನಡುವೆ ಆಗಿರ್ತಕ್ಕಂಥ ಒಪ್ಪಂದದಲ್ಲಿ ಏನಾದರೂ ಸಮಸ್ಯೆ ಆಗ್ತದ? ಏನಾಗಲ್ಲ ಸರ್, ಸಮಸ್ಯೆ ಏನಿಲ್ಲ ಸರ್. ಈ ವರ್ಷ ಏನ ಮತ್ತೆ ಮಳೆ ಹೆಚ್ಚಾಗಿ ಸ್ವಲ್ಪ ಕಂಪು ಬೀಜ ಆಗ್ಯಾವ ಅಂದ್ರೆ ನಮ್ದು ಎಷ್ಟು ಚಲೋ ಬೀಜ ಇರ್ತವೆ ಸರ್ ಅವನ್ನ ಕೊಟ್ಟಿರ್ತೀವಿ ಸರ್. ಅದ್ರ ಪ್ರಕಾರ ಇನ್ನೊಂದು 100-200 ರೇಟ್ ಜಾಸ್ತಿಗೆ ಕೊಡ್ತಾರೆ ಸರ್ ನಮ್ಗೆ. ಈಗ ನಿಮಗೆ ಪೇಮೆಂಟ್ ಯಾವಾಗ ಮಾಡ್ತಾರೆ ಅವರು ಸರ್? 3 ತಿಂಗಳಿಗೆ ಪೇಮೆಂಟ್ ಸರ್ ನಮಗೆ. ನೀವೆಲ್ಲ ಬೀಜ ಕೊಟ್ಟಮೇಲೆ 3 ತಿಂಗಳು? 3 ತಿಂಗಳು ಪೇಮೆಂಟ್. ಅಷ್ಟು ಲೇಟ್ ಯಾಕೆ ಅಂದ್ರೆ ಸರ್, ಮೊದ್ಲಾಗ ಅಡ್ವಾನ್ಸ್ ಕೊಡ್ತಾರೆ ಸರ್ ನಮಗೆ. ಸರಿ, ನಮ್ಮಲ್ಲಿ ನಾವು ಸ್ವಲ್ಪ ರೈತರಲ್ಲ ಸರ್, ಒಮ್ಮೊಮ್ಮೆ ರೊಕ್ಕ ಇರ್ತಾವೆ ಸರ್ ಕೂಲಿಯಾರಿಗೆ ಕೊಡಕ್ಕೆ, ಒಮ್ಮೊಮ್ಮೆ ರೊಕ್ಕ ಇರಲ್ಲ. ಅಡ್ವಾನ್ಸ್ ಕೊಡ್ತಾರೆ ಸರಿ, ಆಮೇಲೆ ಉಳಿದ ರೊಕ್ಕ ನಮ್ಮ 3 ತಿಂಗಳು ಯಾಕೆ ತಡವಾಗಿ ಮಾಡ್ತಾರೆ? 3 ತಿಂಗಳು ಅಂದ್ರೆ ಪೇಮೆಂಟ್ ಬರ್ಬೇಕಂತಾರೆ ಸರ್ ಅವರು. ನಾವು ಕೊಟ್ಟಿರ್ತೀವಲ್ಲ ಅಲ್ಲಿ ಇದ್ದ ಪೇಮೆಂಟ್ ಬಂದ್ರೆ ನಿಮ್ಮಲ್ಲಿ ನಿಮಗೂ ಪೇಮೆಂಟ್ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಈಗ ಸ್ವಲ್ಪ ಅಡ್ವಾನ್ಸ್ ಹಣ ಒಯ್ಯಿರಿ ಕೂಲಿ ನಾಲಿ ಕೊಡಕ್ಕ, 3 ತಿಂಗಳು ತಡ ಆದ್ರೆ ನಿಮ್ಮ ಪೇಮೆಂಟ್ ಕೊಟ್ಬಿಡ್ತೀವಿ ಅಂದ್ರೆ ಜರ್ಮಿಷನ್ ಅಂತಂದು ಇದನ್ನ ಹಾಕಿರ್ತಾರೆ ಸರ್ ಅವರು. ಈ ನಮ್ಮ ಈಗ ಫೇಲ್ ಆಗೈತೋ ಅಥವಾ ಪಾಸ್ ಆಗೈತೋ ಅದು ನೋಡ್ಬೇಕು ಅವರು. ಅವರು ನೋಡ್ಬೇಕು ಸರ್ ಅವರು. ಹಂಗಾಗಿ 3 ತಿಂಗಳು ಟೈಮ್ ತಗೊಂಡು. ಒಂದ್ ವೇಳೆ ಫೇಲ್ ಆಗಿಬಿಟ್ರೆ ಸರ್? ಫೇಲೇನೂ ಆಗಂತ ಆಗಲ್ಲ ಸರ್. ಆದರೂ ಅಕಸ್ಮಾತ್ ಎಲ್ಲೋ ಹತ್ತುಕೊಂದು ಎಷ್ಟೋ ಇದಕ್ಕೆ ಹಾಕಲ್ ಸರ್, ಇಲ್ಲನಲ್ಲ. ಆದರೂ ನಮ್ಗೆ ಸ್ವಲ್ಪ ಕರಣೆ ತೋರಿಸಿ ಅದನ್ನ ಸ್ವಲ್ಪ ಅರ್ಧ ರೇಟು ಮಾಡಿ ಕೊಡ್ತಾರೆ ಸರ್. ಫೇಲ್ ಆದರೆ ಕಟ್ ಮಾಡಿಬಿಡ್ತಾರ? ಕಟ್ ಮಾಡಲ್ಲ ಸರ್, ಅರ್ಧ ರೇಟ್ ಹಾಕಿ ಕೊಡ್ತಾರೆ ಸರ್. ಮತ್ತೆ ದುಡ್ದಾರ ಅಂತಂದು ಯಾಕಂದ್ರೆ ನಾವು ಅನ್ನ ನಂಬಿಕೆಂದು ಮಾಡಿದಂಥ, ಹಂಗಾಗಿ ಅವ್ರ ಮನಸ್ಸು ನುಸಲ್ಲ ಸರ್. ಈಗ ನಾವು ಒಂದು ಕ್ವಿಂಟಲ್ಗಟ್ಟಲೆ ಬೀಜ ಕೊಟ್ಟಿರಿ ಸರ್, ಕೊಟ್ಟದ ಹೊತ್ತಿನಾಗ ನಮ್ದು ಕಲ್ಲಂಗಡಿ ಕ್ವಿಂಟಲ್ ಅಂತ 1 ಲಕ್ಷ ರೂಪಾಯಿ ಪೇಮೆಂಟ್ ಆಗ ಸರ್. ಅದು 1 ಲಕ್ಷ ರೂಪಾಯಿ ಪೇಮೆಂಟ್ ಅಷ್ಟು ತಾವು ಫೇಲ್ ಆಗ್ಯಾವತ್ತಂತಂದು ತಗಂದ್ರೆ ನಾವು ರೈತರು ಭಾಳ ಸಮಸ್ಯೆಗೆ ಗುರಿಗೀಡಾಗ್ತೀವಿ ಸರ್. ಹಂಗಾಗಿ ಅವ್ರು ಏನು ಮಾಡ್ತಾರೆ ಸರ್, ಹಂಗೆ ಆಗ್ಬಿಡ್ದನ್ನಕ್ಕ ನೋಡಪ್ಪ ಈ ವರ್ಷ ಹಿಂಗಾಗೈತೆ ನಿಂದು, ಮುಂದೆ ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡು. ಈಗ ಕಲ್ಲಂಗಡಿ ಬೀಜ ಉತ್ಪಾದನೆಯಲ್ಲಿ ಎಷ್ಟು ಲಾಭ ಬರುತ್ತೆ ಶರಣಪ್ಪರೆ? ಸರ್ ನಾವು 1 ಎಕರೆಗೆ 1 ಪ್ಲಾಟಿಗೆ 1 ಎಕರೆ ಆಗ್ತೀವಿ ಸರ್. ಚೆನ್ನಾಗಿ ಇಳುವರಿ ಬಂದರೆ ಸರ್ 1.5 ಲಕ್ಷ ಮಟ ಪೇಮೆಂಟ್ ಆಗುತ್ತೆ ಸರ್ ಅದು 1 ಎಕರೆಗೆ. ಅದ್ರಾಗ 20-30 ಸಾವಿರ ಖರ್ಚು ಮಾಡ್ತೀವಿ ಸರ್ ಅದ್ರ ಅದ್ರೆ ಅದಕ್ಕೆ ಬೆಳೆ ಚಲೋ ಅದ್ರಿ. ಅದನ್ನು ಕಲ್ಲಂಗಡಿ ನಮ್ದು 1.5 ತಿಂಗಳಲ್ಲಿ 1 ಲಕ್ಷ ದುಡಿತೀರಿ? ಹ್ಞೂ ಸರ್, 2.5-3 ತಿಂಗಳಲ್ಲಿ 1 ಅಷ್ಟು ರೊಕ್ಕ ಅಮೌಂಟ್ ಆಗುತ್ತೆ ಸರ್ ನಮ್ದು. ಸರಿ, ಮತ್ತೆ ಬೇರೆ ಏನೇನು ಬೆಳೀತಾ ಇದ್ರಿ ಶರಣಪ್ಪರೆ? ಬೇರೆ ಜೋಳ ಬೆಳಿತೀವಿ ಸರ್, ಎರೆಯಬಲ್ಲ. ಬಿಳಿಜೋಳ? ಬಿಳಿಜೋಳ ಬೆಳಿತೀವಿ ಸರ್. ನಿಮ್ಮ ಮನೆಗೆ ಬಳ್ಕೊಳ್ತಿರೋದನ್ನ? ಹ್ಞೂ ಸರ್, ಮನೆಗೆ ಮನೆ ದಂಡ ಐತಿ ಸರ್, ಎರೆಯಬಲ್ಲ. ಬಿಳಿಜೋಳ ಬೆಳಿತೀವಿ ಸರ್, ಕರಿಯ ಕಡ್ಲಿ ಬೆಳಿತೀವಿ ಸರ್, ಹೆಸರು ಬೆಳಿತೀವಿ ಸರ್ ನಾವು. ಹೆಸರು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ಸರ್? ಎಕರೆಗೆ ನಮ್ಮಲ್ಲಿ 3-4 ಕ್ವಿಂಟಲ್ ಮಟ ಬರ್ತದೆ ಸರ್. ಬರ್ತದೆ, ಇಲ್ಲಿ ಬರ್ತದೆ ಸರ್ ನಮ್ಮಲ್ಲಿ. ಹೆಸರು ಮುಂಗಾರಿಗೆ ಕಂಪಲ್ಸರಿ ಹಾಕ್ತೀರಾ ನೀವು? ಹ್ಞೂ ಸರ್, ಹಾಕ್ತೀವಿ ಸರ್. ಮಳೆಗಳು ಯಾಕೆ ಮೊದಲು ಯಾಕೆ ಬೆಳಿತೀರಿ ಇಲ್ಲಿ? ಹಂಗಲ್ಲ ಸರ್, ನಾವು ಮಳೆ ನೋಡಿ ಹಾಕ್ತೀವಿ ಸರ್. ಅದು ಒಂದು ಮಳೆಗೆ ಜಲ್ದಿ ಬಿತ್ತಲ್ಲ ಸರ್ ನಾವು, ಯಾಕಂದು ಮಳೆಗಾಲ ಹೆಂಗಿರ್ತವೋ ಹೇಳೋಕ್ಕಾಗಲ್ಲ ಸರ್ ನಮ್ಮ ಕೈಯಿಂದಲ್ಲ ಸರ್. ಏನೋ ಇವತ್ತೊಂದು ಮಳೆ ಆಗೈತಪ್ಪ, ಈಗ ಅರ್ಭೂಮಿ ಬಿದ್ದುಬಿಡ್ತು ಸರ್. ಏನೋ ಮತ್ತೊಂದು ಮಳೆ ಆತಪ್ಪ ಅಂದ್ರೆ ತಂಪಿ ಬಿದ್ದರೆ ಮಾತ್ರ ಅಷ್ಟ ಹಾಕ್ತೀವಿ ಸರ್ ನಾವು ಇಲ್ಲಿ. ಓಹೋ, ಈಗ ಒಂದು ಮಳೆ ಆಗೈತಿ ಮುಂದೆ ಮಳೆ ಆಗುತ್ತಾ ಅಂತಂದು ನಾವು ಹಾಕಿ ಕುದಿಯೋದಲ್ಲ ಸರ್. ಅಲ್ಲ, ನಿಮ್ಮ ಭಾಗದಲ್ಲಿ ಹೆಸರನ್ನು ಜಾಸ್ತಿ ಬೆಳೀತಾರೆ ಯಾಕೆ? ಹ್ಞೂ ಸರ್, ಇಲ್ಲಿ ನಮ್ಮಲ್ಲಿ ಚಲೋ ರೇಟ್ ಸಿಗಕತ್ತಲ್ಲ ಸರ್ ಈಗ, ಹಂಗಾಗಿ ಈಗ ಎಲ್ಲರೂ ನಾವು ಚೆನ್ನಾಗಿ. ನೀವು 1 ಎಕರೆ ಬೆಳಿತೀರಿ ಹೆಸರು? ಸರ್ ನಮ್ಮ ಒಂದು 6 ಎಕರೆ ಹೊಲ ಐತೆ ಸರ್ ಏರಿಯಾ ಹೊಲ. ನಮ್ಮ ಕ್ವಿಂಟಲಿಗೆ 4 ಅಂದ್ರೆ 24-25 ಕ್ವಿಂಟಲ್ ಲೆಕ್ಕ. ಖರ್ಚು ಕಮ್ಮಿ ಹೆಸರು ಬೆಳೆಯೋಕೆ? ಖರ್ಚು ಕಮ್ಮಿ ಸರ್, ಬುಡ್ಡಿ ಪಡ್ಡಿ ಎಲ್ಲ ಬಿಡ್ಸಕ್ಕೆ ಸ್ವಲ್ಪ ತೆಗೋದು ಸರ್. ಹೌದಾ? ಹೌದು ಸರ್. ಔಷಧಿ ಅದು ಇದು ಕಮ್ಮಿ ನೋಡಿ? ಕಮ್ಮಿ ಸರ್, ಭಾಳ ಕಮ್ಮಿ. ಏನೋ ಇವತ್ತು ಮಳೆ ಆಗಿ ಹೆಚ್ಚಾಗಿ ಸ್ವಲ್ಪ ಹಳದಿ ಕಲರ್ ಇದ್ರೆ ಸ್ವಲ್ಪ ಎಣ್ಣೆ ಹೊಡಿತೀವಿ ಸರ್, ಇಲ್ಲಾಂದ್ರೆ ಇಲ್ಲ ಸರ್. ಅದು ಏನಪ್ಪ ಎಡಿ ಗಡ್ಡಿ ಎಷ್ಟು ಮೇಂಟೈನ್ ಮಾಡ್ತೀವಿ ಸರ್. 1 ಎಕರೆಗೆ ಎಷ್ಟು ಬರುತ್ತೆ ಸರ್? ಅಂಜಾದು 3 ಕ್ವಿಂಟಲ್ ಇದ್ದ 4 ಕ್ವಿಂಟಲ್ ಲೆಕ್ಕಕ್ಕೆ ಅಷ್ಟು ಸರ್ ಇಲ್ಲಿ ಎಕರೆಕ್ಕೆ. ಎಕರೆಗೆ 3-4 ಕ್ವಿಂಟಲ್ ಅಷ್ಟೇ? ಅಷ್ಟೇ ಸರ್. ಓಹೋ, ಎಕರೆ. ಎಲ್ಲಿ ಮಾರ್ಕೆಟ್ ಹೆಸರಿಗೆ ಜಾಸ್ತಿ ನಿಮಗೆ? ನಮ್ಗೆ ಮಾರ್ಕೆಟ್ ಸರ್ ಗದಗ ಜಾಸ್ತಿ ಐತಿ ಸರ್. ನಾವು ಹಂಗಂಗೆ ಭಾಳ ಬೆಳೆದ್ರೆ ಗದಿಗೆ ಹೋಯ್ತೀವಿ ಸರ್, ಚೀಲ 2 ಚೀಲ ಅಂತ ಇಲ್ಲಿ ಎಲ್ಲ ಇರ್ತಾರಲ್ಲ ಸರ್, ಹೋಗೋಕ್ಕಾಗಲ್ಲ ಸರ್. ಆಗಲ್ಲ, ಆಗಲ್ಲ ಸರ್, ಯಾಕಂದ್ರೆ ಬಾಡಿಗೆನ ಅಷ್ಟೇ ಆಗುತ್ತೆ ಸರ್ ಗಾಡಿಯಲ್ಲಿ. ಯಾಕೆಂದ್ರೆ ನೀವು 4-5 ಜನ ರೈತರು ಸೇರಿ ಮಾಡ್ತೀವಿ ಸರ್. ಹಂಗೂ ಮಾಡ್ತೀವಿ ಸರ್. ಅಲ್ಲಿ ಏನು ಎ ಪಿ ಎಂ ಸಿಲಿ ಮಾರ್ತೀರಾ ಹೇಗೆ? ಎ ಪಿ ಎಂ ಸಿ ಸರ್, ಅಲ್ಲಿ ಎ ಪಿ ಎಂ ಸಿ ಏನು ಟೆಂಡರ್ ಏನು ರೇಟ್ ಆಗುತ್ತೆ ಸರ್, ಆ ರೇಟಿಗೆ ಪ್ರಕಾರ ಕೊಟ್ಬೋದು. ಟೆಂಡರ್ ಹೇಗೆ ನಿರ್ಧಾರ ಮಾಡ್ತಾರೆ ನಿಮ್ಮ ಬೆಳೆ ಮೇಲೆನ? ಹ್ಞೂ, ಬೆಳೆ ಮೇಲೆ ಸರ್. ಚೆನ್ನಾಗಿ ಸ್ವಲ್ಪ ಮಿನ್ಸ್ ಇದ್ರೆ ಸ್ವಲ್ಪ ಒಳ್ಳೆ ಬೆಲೆ ಹಾಕ್ತಾರೆ ಸರ್, ಅದ್ರಾಗ ಸ್ವಲ್ಪ ಕಪ್ಪು ಇದ್ರೆ ಸ್ವಲ್ಪ ಡೌನ್ ಮಾಡಿಬಿಡ್ತಾರೆ ಸರ್. ಹೆಸರು ನಿಮ್ಮ ಮನೆಯಲ್ಲಿ ಯಾವ್ದಾವುದಕ್ಕೆ ಬಳಕೆ ಆಗ್ತದೆ ಊಟಕ್ಕೆ? ಸರ್, ನಮ್ಗೆ ಪಲ್ಯವು ರೊಟ್ಟಿ ಅದಕ್ಕೆ ಆಗುತ್ತೆ ಸರ್, ಮತ್ತು ಬೇಳೆ ಸಾರಿಗೆ ಆಗುತ್ತೆ ಸರ್. ಸರಿ, ಮತ್ತೆ ನಮ್ಮಲ್ಲಿ ಏನ ಒಂದು ಮನೆಗೆ ಏನ ತಿಂಡಿ ಮಾಡಲಿ ಸರ್, ಏನ ಎಲ್ಲದಕ್ಕೂ ಉಪಯೋಗ ಸರ್ ಮನೆ. ಅಲ್ಲ, ಈಗ ಹೆಸರು ಬೇಳೆ ಇದ್ರೆ ಈಗ ಹಪ್ಪಳ ಗಿಪ್ಪಳ ಮಾಡ್ಕೊಳ್ತಾರೆ, ಇಂಥದಕ್ಕೆಲ್ಲ ಬರ್ತದ? ಮತ್ತೆ ಅದ ಸರ್, ತಿಂಡಿಗೆ ಅದು ಮತ್ತು ಪಡ್ಡ ಮಾಡಲಿ ಸರ್ ಹೆಸರಿಂದು, ಇವೆಲ್ಲ ತಿಂಡಿಗೂ ಉಪಯೋಗ ಸರ, ಮನೆತನಕ್ಕೂ ಉಪಯೋಗ ಸರ. ಸರಿ, ನೀವು ಈ ಸಿರಿಧಾನ್ಯಗಳನ್ನು ಬೆಳಿತೀರಾ? ನವಣೆ ನವಣೆ ಸರ, ನಾವು ಸಣ್ಣರಿದ್ದಲ್ಲಿ ಬೆಳೆದಿದ್ದು ಸರ, ಈಗ ನಾವು ಅತ್ತಿತ್ತಾಗ ಸೊಪ್ಪು ಇದಕ್ಕಾದಾಗ ಸ್ವಲ್ಪ ಈಗ ಬಿಟ್ಟಿದ್ರಿ? ಬಿಟ್ಟಿಬಿಟ್ಟಿ ಸರ್. ನಿಮ್ಮ ತಂದೆಯವ್ರ ಕಾಲದಲ್ಲಿ ಇತ್ತ? ಹ್ಞೂ ಸರ್. ನಮ್ಮ ಏನೇನು ಬೆಳಿತಿದ್ರು? ನಮ್ಮ ತಂದೆಯವ್ರು ಸರ, ನವಣಿ, ಚಜ್ಜಿರಿ ಸರ, ಗುರಳು, ಎಳ್ಳು, ಮಡಿಕೆ, ರಾಗಿ, ಭತ್ತ ಅಂತ ಬರ್ತಿತ್ತು ಸರ್ ಅದು ಅವತ್ತಿಗೆ. ಅಂದ್ರೆ ನಾವು ಇನ್ನೂ ಸಣ್ಣರಿದ್ದು ಸರ, ಅದನ್ನು ಸ್ವಲ್ಪ ಉಂಡಿವಿ ಸರ್ ಅವಾಗ. ಭತ್ತ ಅಂತಂದು ಬರ್ತಿತ್ತು ಸರ್, ಅದನ್ನ ಅಲ್ಲೇ ಹೊಲದಲ್ಲೇ ಹಾಕಿ ಹೊಲದಲ್ಲೇ ಇದು ಮಾಡಿ ಇದು ಮಾಡ್ತಿದ್ ಸರ್ ಅವರು. ಅದನ್ನು ನೋಡಿನಿ ಸರ್, ಆದ್ರೆ ಇಂಥದನ್ನ ಗೊತ್ತಾಗಲ್ಲ. ಇನ್ನು ಕೆಂಪು ಅಕ್ಕಿನ? ಹ್ಞೂ ಸರ್, ಕೆಂಪಿಗಿರ್ತಿತ್ತು. ಹಾಂ, ಕೆಂಪಿಗಿರ್ತಿತ್ತು ಸರ್. ಅದು ಈಗ ಅದು ಬೆಳೆಯೋದಿಲ್ವಾ? ಇಲ್ಲ ಸರ್, ಈಗ ಇಲ್ಲ. ಇಲ್ಲೆಲ್ಲ ಈ ಬರುಗು ಅರ್ಕ ಈ ಥರದ್ದು ಏನು ಬೆಳೀತಾರ? ಬರುಗು ಅರ್ಕ ಅವಾಗಿತ್ತು ಸರ್ ನಮ್ಮ ಅಪ್ಪರ್ದ, ಈಗ ಇಲ್ಲ ಸರ್. ಸಾಮೆ? ಇಲ್ಲ ಸರ್. ಏನು ನಿಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ? ಇಲ್ಲ ಸರ್, ಇಲ್ಲಿ ಸರ. ಈಗ ನಿಮ್ಮ ಮನೆಯಲ್ಲಿ ಊಟಕ್ಕೆ ಏನೇನು ಬೆಳ್ಕೊಳ್ತೀರಿ ನೀವು? ನಮ್ಮಲ್ಲಿ ಸರ, ನಾವು ಹೊಲದಲ್ಲಿಂತ ನಾವು ಏನು ಕೊಂಡ್ಕಂದಲ್ಲ ಸರ್, ಕಾಳು ಕಡಿ ಏನು ಕೊಂಡಲ್ಲ ಸರ್. ಜೋಳ ಬೀಜೋಳ ಬೆಳಿತೀವಿ ಸರ, ಕರಿಕಡ್ಲಿ, ಹೆಸರು, ಮಡಿಕೆ, ತೊಗರಿ ಸರ, ಇವೆಲ್ಲ ಇವೆಲ್ಲ ನಮ್ಮ ಹೊಲದಲ್ಲೇ ಬೆಳಿತೀವಿ ಸರ್ ನಾವು. ನಮ್ದು ಆಹಾರ ಪದಾರ್ಥ ಏನು ಬೇಕು ನಮ್ಮಲ್ಲಿ ಅನ್ನೋದು ನಮ್ಮ ಹೊಲದಲ್ಲೇ ಬೆಳಿತೀವಿ ಸರ. ನಮ್ಗೆ ತರಕಾರಿ ಬೇಕಂದ್ರೆ 4 ಸಾಲ ಇನ್ನೊಂದು ಅಂತಲ್ಲಿ ಹೋಗಲ್ಲ ಸರ್, ನಾವು 4 ಸಾಲ ನಮ್ಮ ತೋಟ ಐತಿ. ಮನೆಗೆ ಏನು ಬೇಕಂದ್ರೆ ತರಕಾರಿ ಹೆಚ್ಕೊಂತೀವಿ ಸರ್ ನಾವು. ನಾವು ಅಂದ್ರೆ ಎಣ್ಣೆ ಇವೆಲ್ಲ ಏನದಲ್ಲ ಸರ್, ಇವು ನುಚ್ಚು ಇವೆಲ್ಲ ಅಷ್ಟ ಸ್ವಲ್ಪ ಹೋಗಿ ತಂಬರೋದು ಇದು ಸರ್ ನಮ್ಮ ಅಂಗಡಿಯಲ್ಲಿ. ಇವಳನ್ನ ಉಳ್ಕಿ ಸರ, ನಾವು ಹೊಲದಲ್ಲೇ ಬೆಳ್ಕೊಂಡು ಹೋಗ್ತೀವಿ ಸರ್. ಈಗ ಶರಣಪ್ಪ, ನಿಮ್ಮ ಪ್ರಕಾರ ಕೃಷಿ ಮಾಡೋದು ಸುಖದ ಜೀವನನ? ಕೃಷಿ ಮಾಡೋದು ಸುಖದ ಜೀವನ ಸರ್ ಇದು. ಯಾಕಂದ್ರೆ ಸರ, ಎಲ್ಲೇ ಹೋಗಿ ಎಲ್ಲೇ ಇದು ಮಾಡಿ ನಾವು ಹೋಗಕ್ಕೂ ನಮಗೂ ಇದಾಗಲ್ಲ ಸರ. ನಾವು ಇಲ್ಲೇ ತೋಟದಾಗ ಇದ್ದು ಸರ, ನಾವು ಕಣ್ಣಿದ್ರೆ ಇರ್ತೀವಿ ಸರ. ಏನು ಯಾವ ತೊಂದರೆ ಇರೋದಿಲ್ಲ, ಏನು ಕಷ್ಟ ಬಂದರೂ ಇದ್ರಾಗ ಇನ್ನು ಮಾಡ್ಬೋದನ್ನು ನಮ್ಮದೊಂದು ಇದ್ರಿ ಸರ್. ಒಳ್ಳೆಯದು ಶರಣಪುರೆ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ನಿಟ್ಟಾಳೆ ಗ್ರಾಮದ ಶ್ರೀ ಶರಣಪ್ಪ ಬಿ ಕರಿಗಾರ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶನ ಮಾಡಿದವರು ಸೋಮೇಶ್ ಉಪ್ಪಾರ್. ಇನ್ನು ಮುಂದೆ ಕೇಳಿ ಶ್ರೀ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಸಲಹೆಗಳ ಬಗ್ಗೆ ಒಂದಿಷ್ಟು ಮುನ್ಸೂಚನೆ ಕೊಡ್ತೇನೆ. ರೈತ ಬಾಂಧವರೇ, ನಮಗೆ ಇಲ್ಲಿವರೆಗೂ ಅಂದ್ರೆ ಮುಂಗಾರಿನ ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಮಳೆ ಕೊರತೆ ಆಯ್ತು, ಆಮೇಲೆ ನಮಗೆ ಒಳ್ಳೆ ಮಳೆ ಬಂತು. ಸೊ ಈ ಮಳೆಯಿಂದ ನಮಗೆ ಎಲ್ಲಾ ಕಡೆ ಜಿಲ್ಲೆಯಾದ್ಯಂತ ಒಳ್ಳೆ ಬೆಳೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಂತೆ ಅದಾದ ನಂತರ ನಮಗೆ ಕೊನೆ ಒಂದು ವಾರದಲ್ಲಿ ಸ್ವಲ್ಪ ಮಳೆ ಕೊರತೆ ಎದ್ದು ಕಣ್ತು. ಸೊ ಅದು ಮುಂದೆ ಯಾವ ತರ ಇರ್ತೈತಪ್ಪ ಅಂತಂದ್ರೆ, ನಮಗೆ ಮುಂದಿನ ಒಂದು ವಾರದಲ್ಲಿ ನಮಗೆ ಸರಾಸರಿ ಎಷ್ಟು ಅಂದ್ರೆ ಸುಮಾರು ತುಂತುರು ಮಳೆ ಜಿಲ್ಲೆಯಾದ್ಯಂತ ಆಗುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಅದರ ಪ್ರಕಾರ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಈಗ ಸ್ವಲ್ಪ ಜಾಸ್ತಿ ಮಳೆ ಆಯ್ತಂದ್ರೆ ಹೊಲದಲ್ಲಿ ನೀರ್ ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಆಮೇಲೆ 94 ಸಿಂಪರಣೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಎಲ್ಲಾ ಪೋಷಕಾಂಶಗಳು ಜಾಸ್ತಿ ಮಳೆ ಆದ್ಮೇಲೆ ಅವು ಗಿಡಕ್ಕೆ ಲಭ್ಯವಾಗಲ್ಲ. ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಹಾಗೇನೆ ಏನಾದ್ರೂ ಕಳೆಗಳನ್ನ ಆಪರೇಷನ್ಸ್ ಅನ್ನ ಈಗ ಎರಡ್ ಮೂರ್ ದಿವಸದಲ್ಲಿ ಮಾಡ್ಕೊಂಡಿಟ್ಕೊಳ್ರಿ. ಹಾಗೇನೆ ಮುಂದಿನ ಒಂದು ವಾರ ಅಂದ್ರೆ ಈಗ ಎರಡ್ ಮೂರ್ ದಿವಸದ ನಂತರ ಏನಾದ್ರೂ ಈ ಮಳೆ ಅಥವಾ ಮೋಡ ಕವಿದ ವಾತಾವರಣ ಕಾಣಿಸ್ಲಾಕತ್ತಂದ್ರೆ ತಾವು ಸಿಂಪರಣೆಯನ್ನ ಮುಂದೂಡಿದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ನಾವು ಮೆಕ್ಕೆಜೋಳದಲ್ಲಿ ನೋಡೋದಾದ್ರೆ ರೈತ ಬಾಂಧವ್ರೆ ಅಲ್ಲಲ್ಲಿ ನಮ್ಗೆ ಅಂಗಮಾರಿ ರೋಗ ಅಥವಾ ಎಲೆ ಕವಚಿ ರೋಗ ಈ ತರ ಬರ್ತಾ ಇದೆ. ಸೊ ಇದರ ಒಂದು ನಿರ್ವಹಣೆಗಾಗಿ ನಾವು 1 ಗ್ರಾಂ ಕಾರ್ಬನ್ ಡೈಸಿಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಹಾಗೇನೆ ಈಗ ಗೋವಿನ ಜೋಳದಲ್ಲಿ ಫಾಲ್ ಸೈನಿಕ ಹುಳುವಿನ ಬಾಧೆ ನಮ್ಗೆ ಸುಮಾರು 2-3 ವರ್ಷಗಳಿಂದ ಬರ್ತಾನೆ ಇದೆ. ಸೊ ಈ ಒಂದು ಹುಳುವಿನ ನಿಯಂತ್ರಣ ಈ ಮೆಕ್ಕೆಜೋಳ ಅಷ್ಟೇ ಅಲ್ಲ ಜೋಳದಲ್ಲಿನೂ ಬರ್ತಾ ಇದೆ. ಸೊ ಈ ಒಂದು ಹುಳುವಿನ ನಿರ್ವಹಣೆಗಾಗಿ ನಾವು ಏನ್ ಮಾಡ್ಬೇಕು, ಮೋಹಕ ಬಲೆಗಳನ್ನ ಅಳವಡಿಸ್ಬೇಕು ಹೊಲದಲ್ಲಿ, 10 ಮೋಹಕ ಬಲೆಗಳನ್ನ. ಹಾಗೇನೆ ತಾವು ಕೆಮಿಕಲ್ಸ್ ಅಂದ್ರೆ ಇನ್ಸೆಕ್ಟಿಸೈಡ್ ಸಿಂಪರಣೆ ಮಾಡುವುದಾದ್ರೆ 0.3 ಗ್ರಾಂ ಎಂಎಂಎಕ್ಟಿನ್ ಬಂಜೇಟ್ ಅಂತ ಹೇಳ್ತೀವಿ, 5 SG ರೂಪದಲ್ಲಿ ಸಿಗ್ತೈತೆ, ಇದನ್ನ ಸಿಂಪರಣೆ ಮಾಡ್ರಿ. ಹಾಗೇನೆ ಈಗ ಹತ್ತಿಯಲ್ಲಿ ಮುಖ್ಯವಾಗಿ ನಮ್ಗೆ ರಸ ಹೀರುವ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ ಈ ಒಂದು ಪ್ರಾರಂಭಿಕ 1 ತಿಂಗಳು ಅಥವಾ 1.5 ತಿಂಗಳಲ್ಲಿ. ಸೊ ಈ ಒಂದು ಹತೋಟಿಗಾಗಿ ನಾವ್ ಏನ್ ಮಾಡ್ಬೇಕು, ಇದರಲ್ಲಿಯೂ ಸಹ ನಾವು ಹಳದಿ ಪಂಚಿನ ಬಲೆಗಳನ್ನ ನಾವು ಉಪಯೋಗ ಮಾಡಬಹುದು. ಆ ಒಂದು ಹತ್ತಿಯಲ್ಲಿ ಸಸ್ಯ ಏನಾಗಲಿ ಬಿಳಿ ನೋಣದ ಒಂದು ನಿರ್ವಹಣೆಗಾಗಿ ಈ ಒಂದು ಹಳದಿ ಪಂಚಿನ ಬಲೆಗಳನ್ನ ಉಪಯೋಗಿಸಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು. ಹಾಗೇನೆ ಈಗ ಸರ್ವೇ ಸಾಮಾನ್ಯವಾಗಿ ಒಂದು ಹೂವಾಡುವ ಸಮಯದ ನಂತರ ನಮಗೆ ಹತ್ತಿಯಲ್ಲಿ ಏನಾಗುತ್ತಂದ್ರೆ ಎಲೆ ಕೆಂಪಾಗೋಕೆ ಅಥವಾ ಕಾಯಿ ಕೆಂಪಾಗೋದನ್ನ ನೋಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ತಾವ್ ಏನ್ ಮಾಡ್ಬೇಕು ರೈತ ಬಂದವರು, 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19 ಆಲ್ ಅಂತ ಹೇಳ್ತೀವಲ್ಲ ಅದು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ ಇದರ ಒಂದು ಹತೋಟಿಯನ್ನ ನಾವು ಆರಾಮಾಗಿ ಮಾಡಬಹುದು. ಅದು ಸುಮಾರು 3 ಸಲ ಮಾಡ್ಬೇಕಾಗತ್ತೆ ತಾವು. ಸೊ ಒಂದು ಏನಾಗುತ್ತೆ ಕಾಯಿ ಆಗುವ ಒಂದು ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಮತ್ತೆ ಮುಂಚಿತವಾಗಿ ಹೂವಾಡುವ ಹಂತದಲ್ಲಿ. ಸೊ ಈ ಒಂದು 3 ಹಂತದಲ್ಲಿ ನಾವು ಇದು ಸಿಂಪರಣೆ ಮಾಡಿದ್ರೆ ಅದರ ಹತೋಟಿಯನ್ನು ನಾವು ಈಸಿಯಾಗಿ ಮಾಡಬಹುದು. ಹಾಗೇನೆ ಈಗ ನಾವು ಮಳೆ ಚೆನ್ನಾಗಿ ಬಂದಿದೆ ಇಷ್ಟು ದಿವಸ, ಸೊ ಹತ್ತಿಗೆ ನಾವು ಒಳ್ಳೆ ಗೊಬ್ಬರ ಕೊಡ್ಬೇಕಾಗತ್ತೆ. ಅದಕ್ಕಾಗಿ ಮೇಲು ಗೊಬ್ಬರವಾಗಿ ಇವಾಗ ನಾವ್ ಏನ್ ಹೇಳ್ತೀವಿ ಅಂದ್ರೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ಗೊಬ್ಬರಗಳನ್ನ ಪ್ರತಿ ಎಕರೆಗೆ ಕೊಟ್ರೆ ನಮ್ಗೆ ಉತ್ತಮ ಬೆಳೆ ಬರಲು ಸಾಧ್ಯವಾಗತ್ತೆ. ಹಾಗೇನೆ ಈಗ ಶೇಂಗಾದಲ್ಲಿ ಸುಮಾರು 40 ದಿವಸಗಳ ನಂತರ ನಾವು ಎಡೆ ಕುಂಟೆ ಹಾಯಿಸ್ಬೇಕಾಗತ್ತೆ. ಸೊ ಇದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕಳೆ ನಿಯಂತ್ರಣ ಆಗುತ್ತೆ. ಹಾಗೇನೆ ಈಗ ನಾವು ಬದುಗಳನ್ನ ಏರ್ಸ್ಬೇಕು ಆ ಶೇಂಗಾದಲ್ಲಿ, ಈ ತರ ಏರ್ಸಿದ್ರೆ ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಆಮೇಲೆ ಹೂ ಬಿಡುವ ಹಂತದಲ್ಲಿ ನಮ್ಗೆ ಶೇಂಗಾದಲ್ಲಿಯೂ ಸಹ ನಾವು ಸಾರಜನಕವನ್ನ ಸಿಂಪರಣೆ ಮಾಡೋ ಅಂತ ಹೇಳ್ತೀವಿ, ಅದು 1 ಎಕರೆಗೆ 5 kg. ಮತ್ತೆ ಈಗ ತೊಗರಿಗೆ ಬಂದ್ರೆ ತೊಗರಿಯಲ್ಲಿ ಸುಮಾರು 1 50 ದಿವಸದ ಬೆಳೆ ಏನಾರ ಇತ್ತಪ್ಪ ಅಂತಂದ್ರೆ ಅವಾಗ ನಾವು ಮೇಲುಭಾಗದ ಕುಡಿ ಚೀಟಿದ್ರೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಅದೇನಪ್ಪ ಅಂತಂದ್ರೆ ಸುಮಾರು 5-6 cm ಮೇಲ್ಭಾಗದ ಕುಡಿಯನ್ನ ನಾವು ಚೀಟ್ಬೇಕಾಗತ್ತೆ. ಅದಾದ ನಂತರ 10 ಗ್ರಾಂ 19 ಆಲ್ ಸಿಂಪರಣೆ ಮಾಡ್ಬೇಕು. ಸೊ ಈ ರೀತಿ ಕುಡಿ ಚೀಟಿ ಈ 19 ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಕವಲುಗಳು ಬರ್ತಾವ ನಮ್ಗೆ. ಸೊ ಹೆಚ್ಚಿನ ತಂಗೆಗಳು ಅಂತ ಹೇಳ್ತೀವಲ್ಲ ಕವಲು ತಂಗೆ, ಈ ತರ ಬರುವುದರಿಂದ ನಮ್ಗೆ ಹೆಚ್ಚಿನ ಕಾಯಿಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಈಗ ನಮಗೆ ಪ್ರಾರಂಭಿಕ ಹಂತದಲ್ಲಿ ಮೊಟ್ಟ ಮೊದಲನಾಗಿ ತೊಗರಿಯಲ್ಲಿ ಏನ್ ಕಾಣಿಸ್ತಾ ಇತ್ತಪ್ಪ ಅಂತಂದ್ರೆ ಬಲೆ ಕಟ್ಟುವ ಕೀಟ. ಸೊ ನೋಡಿದ್ರೆ ಅಲ್ಲಿ ಬಲೆ ಕಟ್ತಾ ಇರ್ತೈತೆ. ಸೊ ಅದನ್ನ ಒಂದು ನಾವು ಹತೋಟಿ ಮಾಡಲು 2 ml ಕ್ಲೋರೋಫೈರಿಪಾಸ್ 20 cc ಅಥವಾ 1 ಗ್ರಾಂ ಅಸ್ಪೇಟ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಹಾಗೇನೆ ಈ ಒಂದು ಬಲೆ ಕಟ್ಟುವ ಕೀಟದ ಒಂದು ಹಾವಳಿ ಬಂತಂದ್ರೆ ಅಷ್ಟೊಂದೇನು ಇದು ನಾಶ ಮಾಡಲ್ಲ, ಅಷ್ಟು ಟೆನ್ಷನ್ ತಗೋಬೇಡ್ರಿ. ಸೊ ಸ್ವಲ್ಪ ಮಟ್ಟಿಗೆ ತಾವು ಕಂಟ್ರೋಲ್ ಮಾಡ್ಲೇಬೇಕಂತಂದ್ರೆ ಈ ಒಂದು ಕೆಮಿಕಲ್ ಅನ್ನ ತಾವು ಸಿಂಪರಣೆ ಮಾಡ್ಬೋದು. ಈಗ ಸೂರ್ಯಕಾಂತಿಗೆ ಬಂದ್ರೆ ಅಲ್ಲಿ ಎಲೆ ತಿನ್ನುವ ಕೀಟಗಳು ಇರ್ತವೆ. ಸೊ ಅದಕ್ಕಾಗಿ 2 ml ಕ್ನಾಲ್ ಫಾಸ್ ಮತ್ತು ಅದು 25 cc ರೂಪದಲ್ಲಿ ಸಿಗ್ತೈತೆ, ಇಲ್ಲಪ್ಪ ಅಂತಂದ್ರೆ 0.1 ml ಸ್ಪೈನೋಸೈಡ್ ಅಂತ ಹೇಳ್ತೀವಿ, ಇದರ ಒಂದು ಸಿಂಪರಣೆ ಮಾಡಿದ್ರೆ ನಮ್ಗೆ ಅದರ ನಿಯಂತ್ರಣ ಮಾಡ್ಬೋದು. ಆಮೇಲೆ ಈಗ ಹೆಸರಿಗೆ, ಸೊ ಹೆಸರು ಆಲ್ರೆಡಿ ನಮ್ಗೆ ಕಾಯಿ ಕಟ್ಟು ಒಂದು ಹಂತದಲ್ಲಿದೆ. ಸೊ ಇದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದು ಬೇಗ ಒಣಗಿಸಿ ಹಾರ್ವೆಸ್ಟ್ ಮಾಡ್ಲಕ್ಕಂದ್ರೆ ಪ್ಯಾರಾಕ್ವಾಟ್ ಅನ್ನ ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಈ ರೀತಿ ಪ್ಯಾರಾಕ್ವಾಟ್ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ ಎಲೆ ಎಲ್ಲ ಉದುರಿ ನಮ್ಗೆ ಕಾಯಿ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಮಾಡ್ರೆ ಅದು ಎಷ್ಟಂದ್ರೆ 5 ml ಪ್ರತಿ ಲೀಟರ್ ನೀರಿಗೆ. ಸೊ ಈ ಪ್ಯಾರಾಕ್ವಾಟ್ ಸಿಂಪರಣೆ ಮಾಡೋದ್ರಿಂದ ಎಲೆಗಳು ಉದುರಿ ನಮ್ಗೆ ರಾಶಿಯನ್ನ ಮಾಡ್ಬೋದು. ಆಮೇಲೆ ಹೆಸರು ಇನ್ನೂ ಒಂದು ಹೂವಾಡುವಂತ ಆತರ ಏನಿತ್ತಂದ್ರೆ ನಮ್ಗೆ ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆಗಾಗಿ 19 ತಾವು ಸಿಂಪರಣೆ ಮಾಡ್ಬೋದು, ಅದು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಸೊ ರೈತ ಬಂದವರು ಇದೇ ರೀತಿ ನಾವು ಮುಂದಿನ ಒಂದು ವಾರದಲ್ಲಿ ನೋಡೋದಾದ್ರೆ

ಅಂಶವ